ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ನನ್ನ ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ, ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿಕೊಡ್ಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ, ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನು ಭೀ ದಾರ ಸೂಜಿ ಏನು ಭೀ ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ, ಮಕ್ಕಳ ಎಜುಕೇಶನ್ ಭೀ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ, ಕರ್ನಾಟಕ ಸರ್ಕಾರ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಯುಗಾದಿಯ ಪ್ರಯುಕ್ತ ಪ್ರಸ್ತುತಪಡಿಸುತ್ತಿದೆ March 15 ಅನ್ಬೀಟಬಲ್ ಡೈಮಂಡ್ ಆಫರ್. ಡೈಮಂಡ್ ನೆಕ್ಲೆಸ್ ಮತ್ತು ಬಳೆಗಳ ಮೇಲೆ 0% ಮೇಕಿಂಗ್ ಚಾರ್ಜಸ್. ಯುಗಾದಿಗೆ ಇಂದೇ ನಿಮ್ಮ ಫೇವರೇಟ್ ಜ್ಯುವೆಲ್ಲರಿಯನ್ನು ಬುಕ್ ಮಾಡಿ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್, ಅಥನಿ ಗೋಕಾಕ್, ಬೆಳಗಾವಿ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 or 15 days ಮಿನಿಮಮ್ ಫಿಕ್ಸ್ಡ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಗೆ ಕರೆ ಮಾಡಿ. March 1-31 ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 gram ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 Nissan ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಆಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಗ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್. ಸಿಪಿ ಗ್ರೈಮ್ಸ್, ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೆವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್ ಯುಗಾದಿಯ ಪ್ರಯುಕ್ತ ಪ್ರಸ್ತುತಪಡಿಸುತ್ತಿದೆ March 15 ಅನ್ಬೀಟಬಲ್ ಡೈಮಂಡ್ ಆಫರ್. ಡೈಮಂಡ್ ನೆಕ್ಲೆಸ್ ಮತ್ತು ಬಳೆಗಳ ಮೇಲೆ 0% ಮೇಕಿಂಗ್ ಚಾರ್ಜಸ್. ಯುಗಾದಿಗೆ ಇಂದೇ ನಿಮ್ಮ ಫೇವರೇಟ್ ಜ್ಯುವೆಲ್ಲರಿಯನ್ನು ಬುಕ್ ಮಾಡಿ. ಚಂದುಕಾಕಾ ಸರ್ ಆಫ್ ಜುವೆಲ್ಸ್, ಅಥನಿ ಗೋಕಾಕ್, ಬೆಳಗಾವಿ. March 1-31 ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 gram ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 Nissan ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಆಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಗ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ, ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಆತ್ಮೀಯ ಕೇಳುಗರೆ, ಜೀವಾಮೃತ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:15 ಹಾಗೂ ರಾತ್ರಿ 8 ಪ್ರಸಾರವಾಗಲಿದೆ. ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಜೀವಾಮೃತ ಇದು ಜೀವಾಮೃತ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ಗೆ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ. 7 or 15 ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ಚಂದು ಕಾಕಾ ಸರಾಫ್ ಜುವೆಲ್ಸ್ ಯುಗಾದಿಯ ಪ್ರಯುಕ್ತ ಪ್ರಸ್ತುತಪಡಿಸುತ್ತಿದೆ March 15 ಅನ್ಬೀಟಬಲ್ ಡೈಮಂಡ್ ಆಫರ್. ಡೈಮಂಡ್ ನೆಕ್ಲೆಸ್ ಮತ್ತು ಬಳೆಗಳ ಮೇಲೆ 0% ಮೇಕಿಂಗ್ ಚಾರ್ಜಸ್. ಯುಗಾದಿಗೆ ಇಂದೇ ನಿಮ್ಮ ಫೇವರೇಟ್ ಜ್ಯುವೆಲ್ಲರಿಯನ್ನು ಬುಕ್ ಮಾಡಿ. ಚಂದು ಕಾಕಾ ಸರಾಫ್ ಜುವೆಲ್ಸ್, ಅಥನಿ ಗೋಕಾಕ್, ಬೆಳಗಾವಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್, ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕರ್ನಾಟಕದ ಎಲ್ಲ ನನ್ನ ಮನೆಯ ಗೃಹಲಕ್ಷ್ಮಿಗಳಿಗೆ ಒಂದು ಅದ್ಭುತವಾದಂಥ ಅತ್ಯುತ್ತಮ ಯೋಜನೆಯನ್ನು ತಂದಿದ್ದಾರೆ. ಅದೇ ನಿಮ್ಮ ಗೃಹಲಕ್ಷ್ಮಿ. ಈ ಯೋಜನೆಯು ಬಡತನದ ರೇಖೆಗಿಂತ ಕೆಳಗಿರುವ ನಮ್ಮ ರಾಜ್ಯದ 1,23,00,000 ಕುಟುಂಬದ ಯಜಮಾನಿಗಳಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅಥವಾ ಸ್ವಾಭಿಮಾನದಿಂದ ಜೀವನವನ್ನು ನಡೆಸಿಕೊಡ್ಲಿಕ್ಕೆ ಒಂದು ದಾರಿಯಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಹೆಸರು ರೇಖಾ ಸಂತೋಷ್ ನಾವಿ ಅಂತ. ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ನನಗೆ ಬಹಳ ಅನುಕೂಲವಾಗಿದೆ. ನನ್ನ ಹೆಸರು ಈಶ್ವರಿ ಗಂಜೇರಿ, ಟೈಲರಿಂಗ್ ಕೆಲಸ ಮಾಡ್ತೀವಿ. ಹೊಲಿಗೆದು ಏನು ಬಿ ದಾರ ಸೂಜಿ ಏನು ಬಿ ತಂದ್ರೆ ಅದಕ್ಕೂ ಹೆಲ್ಪ್ ಆಗ್ಯದ, ಮಕ್ಕಳ ಎಜುಕೇಶನ್ ಬಿ ಹೆಲ್ಪ್ ಆಗ್ಯದ. ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಪ್ರಕಟಣೆ, ಕರ್ನಾಟಕ ಸರ್ಕಾರ. ಧಾರವಾಡ ಜಿಲ್ಲೆಯ ತೇಗೂರಿನ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರದಲ್ಲಿನ ಕಾರ್ಯಚಟುವಟಿಕೆಗಳು ಈ ಬಗ್ಗೆ ಅಲ್ಲಿನ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಶೀಲ್ವಂತ ಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ನರಗುಂದ ತಾಲೂಕು ಕೊಣ್ಣೂರು ಗ್ರಾಮದ ಡಾಕ್ಟರ್ ಅನಿಲ್ ಕುಮಾರ್ ಶೀಲ್ವಂತ ಮಠ್ ಅವರು ಇದ್ದಾರೆ. ಇವರು ಪ್ರಸ್ತುತ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ತೇಗೂರು ಜಿಲ್ಲಾ ಧಾರವಾಡದಲ್ಲಿ ಮುಖ್ಯ ಪಶುವೈದ್ಯಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕೇಳುಗರೆ, ಇವರು ಎಮ್ಮೆ ತಳಿ ಸಂವರ್ಧನಾ ಕೇಂದ್ರದಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನ ಇವತ್ತು ನಾವು ಇವರಿಂದಲೇ ತಿಳ್ಕೊಳ್ಳೋಣ ಅಂತ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಅನಿಲ್ ಕುಮಾರ್ ಶೀಲ್ವಂತ ಮಠ ಅವರೇ, ನಮ್ಮ ಕೇಳುಗರಿಗೆ ಈ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರದ ಕುರಿತು ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡ್ರಲ್ಲ. ಅವಶ್ಯವಾಗಿ ಸರ್. ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಇದು ಧಾರವಾಡ ಜಿಲ್ಲೆಯ ತೇಗೂರು ಗ್ರಾಮ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಸರ್. ಅದು ಇದು ಧಾರವಾಡದಿಂದ ಬೆಳಗಾವಿಗೆ ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತೇಗೂರು ಗ್ರಾಮದಿಂದ 3 ಒಳಗಡೆ ಇರುವಂತ ತೇಗೂರು ಗ್ರಾಮದ ಸರಹದ್ದಿನಲ್ಲಿ ಲೊಕೇಶನ್ ಇದೆ ಸರ್. ಇದು ಈ ಕ್ಷೇತ್ರ 1910 ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭವಾದಂತಹ ಒಂದು ಕ್ಷೇತ್ರವಾಗಿದೆ ಸರ್. ಈ ಬ್ರಿಟಿಷರ ಕಾಲದಲ್ಲಿ ಇದನ್ನ ಜಾನುವಾರು ಕ್ಷೇತ್ರ ಎಂದು ಕರಿತಾ ಇದ್ರು. ಮುಂದೆ 1976 ಇದನ್ನ ಮರು ನಾಮಕರಣ ಮಾಡಿ ಇದನ್ನ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಅಂತ ಮಾಡಿದ್ರು ಸರ್. ಈ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಇದು ರಾಜ್ಯದ ಏಕೈಕ ಮಾತೃಕೋಣಗಳ ಉತ್ಪಾದಿಸುವ ಕೇಂದ್ರ ಆಗಿತ್ತು. ಈಗ ತಮ್ಮ ಸಂವರ್ಧನಾ ಕೇಂದ್ರದಲ್ಲಿ ಯಾವ್ಯಾವ ತಳಿಗಳನ್ನ ತಾವು ಪಾಲನೆ ಮಾಡ್ತಾ ಇದ್ದೀರಿ ಸರ್? ಸರ್, ನಮ್ಮ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ತೇಗೂರು ಕ್ಷೇತ್ರದಲ್ಲಿ ಈ ಮುರ್ರಾ ಹಾಗೂ ಸುರ್ತಿ ಅಂತಕ್ಕಂಥ ಎಮ್ಮೆ ತಳಿಗಳನ್ನ ನಾವು ಪಾಲನೆ ಮಾಡ್ತಾ ಇದ್ದೇವೆ. ಈ ಪಾಲನೆ ಮಾಡಿ ಕೋಣಕರಗಳನ್ನು ಉತ್ಪಾದಿಸ್ತಾ ಇದ್ದೇವೆ ಸರ್. ಇಲ್ಲಿ ಉತ್ಪಾದಿಸಿದ ಕೋಣಗಳನ್ನ ತಾವು ಎಲ್ಲೆಲ್ಲಿ ಸರಬರಾಜು ಮಾಡ್ತೀರಿ, ಯಾವ ಉದ್ದೇಶಕ್ಕಾಗಿ ಮಾಡ್ತೀರಿ? ನಮ್ಮ ದೇಶದ ಅತಿ ಉತ್ತಮ ಹಾಲಿನ ಇಳುವರಿ ತಳಿಯಾದಂತಹ ಮುರ್ರಾ ತಳಿ ಹಾಗೂ ಸುರ್ತಿ ತಳಿ, ಇವು ಎರಡೂ ತಳಿಗಳ ಕೋಣಗಳನ್ನ ಅಂದ್ರೆ ಯಾವ ಎಮ್ಮೆಯ ಹಾಲಿನ ಇಳುವರಿ ಹೆಚ್ಚಿರ್ತೈತಿ, ಉತ್ತಮ ಹಾಲಿನ ಇಳುವರಿ ಹೊಂದಿರತಕ್ಕಂಥ ಎಮ್ಮೆಗಳಿಗೆ ಜನಿಸಿದ ಕೋಣಕರುಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನ ಘನೀಕೃತ ವೀರ್ಯ ಸಂಸ್ಕರಣಾ ಕೇಂದ್ರಗಳಿಗೆ ನೀಡ್ತೇವೆ. ಈ ಘನೀಕೃತ ವೀರ್ಯ ಸಂಸ್ಕರಣಾ ಕೇಂದ್ರದವರು ಆ ಕೋಣವನ್ನು ಬಳಸಿಕೊಂಡು ವೀರ್ಯವನ್ನು ಅದನ್ನ ಉತ್ಪಾದನೆ ಮಾಡಿದ್ದನ್ನು ತೆಗೆದುಕೊಂಡು ಅವನ ಕಡ್ಡಿಗಳಿಗೆ ಸಂಸ್ಕರಣೆ ಮಾಡಿ ನಮ್ಮ ಪಶುವೈದ್ಯಕೀಯ ಸಂಸ್ಥೆಗಳು ಏನಿರ್ತಾವು ತಾಲೂಕಿನ ವ್ಯಾಪ್ತ ರಾಜ್ಯದ ವ್ಯಾಪ್ತಿಗಳಲ್ಲಿ ಅವುಗಳಲ್ಲಿ ಆ ವೀರ್ಯ ನಳಿಕೆ ಕಡ್ಡಿಗಳನ್ನ ಅವರು ಅದನ್ನ ಸರಬರಾಜು ಮಾಡ್ತಾರೆ. ಅಂದ್ರೆ ತಾವು ಕೋಣಗಳ ಉತ್ಪಾದನೆ ಮಾಡಿ ಘನೀಕೃತ ವೀರ್ಯ ಸಂಸ್ಕರಣೆ ಮಾಡಿಕೊಂಡು ಇನ್ನಿತರ ಕೇಂದ್ರಗಳಿಗೆ ಇದನ್ನ ರವಾನಿಸ್ತೀರಿ? ಹೌದು ಸರ್. ಆ ಸರಬರಾಜು ಮಾಡಿದ ಅಲ್ಲೇ ಸ್ಥಳೀಯ ಪಶುವೈದ್ಯಾಧಿಕಾರಿಗಳು, ಪಶುವೈದ್ಯಕೀಯ ಸಿಬ್ಬಂದಿಯವರು ಅದನ್ನ ರೈತರ ಎಮ್ಮೆಗಳು ಬೆದೆಗೆ ಬಂದಾಗ ಅವುಗಳನ್ನ ಕೃತಕ ಗರ್ಭಧಾರಣೆ ಮಾಡಲು ಉಪಯೋಗಿಸ್ತಾರೆ. ರಾಜ್ಯದಲ್ಲಿ ಎಷ್ಟು ಎಮ್ಮೆ ತಳಿ ಸಂವರ್ಧನಾ ಕೇಂದ್ರಗಳಿವೆ ಸರ್ ಇಲ್ಲಿ? ಸರ್, ನಮ್ಮದು ಈ ರಾಜ್ಯದಲ್ಲಿ ಏಕೈಕ ಮಾತೃಕೋಣ ಉತ್ಪಾದಿಸುವ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಸರ್. ತೇಗೂರ್ದೊಂದೇ ಇದೆ ಸರ್ ಇದು. ಇದರಿಂದ ನಾವು ನಮ್ಮ ರಾಜ್ಯದ ಘನೀಕೃತ ವೀರ್ಯ ಕೇಂದ್ರಗಳಿಗೆ, ವೀರ್ಯ ಸಂಸ್ಕರಣಾ ಕೇಂದ್ರಗಳಿಗೆ ನಾವು ಕೋಣಗಳನ್ನು ಉತ್ಪಾದಿಸಿ ಸರಬರಾಜು ಮಾಡ್ತೀವಿ. ಈಗ ನಮ್ಮ ರಾಜ್ಯದ ವೀರ್ಯ ಘನೀಕೃತ ವೀರ್ಯ ಸಂಸ್ಕರಣಾ ಕೇಂದ್ರಗಳಂದ್ರೆ ನಮ್ಮಲ್ಲಿ ಒಂದು 4 ಸರ್ ರಾಜ್ಯದಲ್ಲಿ. ಅದರಲ್ಲಿ 2 ಬೆಂಗಳೂರು ಅದಾವ, ಹೆಸರುಘಟ್ಟದಲ್ಲಿ 2 ಘನೀಕೃತ ವೀರ್ಯ ಸಂಸ್ಕರಣಾ ಕೇಂದ್ರಗಳದಾವು, 1 ಮುಂಡ್ರಾಬಾದಲ್ಲಿ ಘನೀಕೃತ ವೀರ್ಯ ಸಂಸ್ಕರಣಾ ಕೇಂದ್ರದ, ಮತ್ತು ಇಲ್ಲೇ ಲೋಕಲ್ ಧಾರವಾಡದಲ್ಲಿ ಘನೀಕೃತ ವೀರ್ಯ ಸಂಸ್ಕರಣಾ ಕೇಂದ್ರದ. ಇವು ಎಲ್ಲಾ ಕೇಂದ್ರಗಳಿಗೂ ಮುರ್ರಾ ಹಾಗೂ ಸುರ್ತಿ ಕೋಣಗಳನ್ನು ಉತ್ಪಾದಿಸಿ ವೀರ್ಯ ಸಂಸ್ಕರಣಾ ಕೇಂದ್ರಕ್ಕೆ ನಾವು ರವಾನೆ ಮಾಡ್ತೀವಿ ಅಥವಾ ಸರಬರಾಜು ಮಾಡ್ತೀವಿ. ತಾವು ಹೇಳಿದ್ರಿ ಮುರ್ರಾ ತಳಿ ಮತ್ತು ಸುರ್ತಿ ತಳಿ ಎಮ್ಮೆಗಳನ್ನ ತಾವು ಪಾಲನೆ ಮಾಡ್ತಾ ಇದ್ದೀರಿ, ಇದರ ವೈಶಿಷ್ಟ್ಯತೆಗಳು ಏನು ಸರ್? ಈ ಎಮ್ಮೆ ತಳಿಗಳ ವೈಶಿಷ್ಟ್ಯತೆ ಏನಂದ್ರೆ ಸರ್, ಈ ಮುರ್ರಾ ತಳಿ ಅಥವಾ ಮುರ್ರಾ ಎಮ್ಮೆ ಏನಿದೆ ಅಲ್ಲ, ಈ ಮುರ್ರಾ ಎಮ್ಮೆ ದೇಶದಲ್ಲಿ ಅತಿ ಹೆಚ್ಚಿನ ಹಾಲಿನ ಇಳುವರಿ ನೀಡತಕ್ಕಂತಹ ಎಮ್ಮೆ ತಳಿಯಾಗಿದೆ. ಈ ಎಮ್ಮೆ ತಳಿಯನ್ನ ನಾವು ಇದರ ವೀರ್ಯಕಡ್ಡಿಗಳನ್ನು ಬಳಸಿಕೊಂಡು ನಮ್ಮ ದೇಶೀಯ ಎಮ್ಮೆಗಳನ್ನು ಏನದಾವಲ್ಲ ಸರ್ ಅವುಗಳಿಗೆ ನೀಡುವುದರಿಂದ ಅವುಗಳಿಗೆ ಹುಟ್ಟುವ ಕರುಗಳನ್ನ ನಾವು ಬ್ರೀಡ್ ಉನ್ನತೀಕರಣ ಅಂದ್ರೆ ತಳಿ ಉನ್ನತೀಕರಣ ಅಂದ್ರೆ ಅದಕ್ಕೆ ಹುಟ್ಟಿದಂತ ಕರುಗಳನ್ನ ಈ ವೀರ್ಯವನ್ನು ಬಳಸಿಕೊಂಡು ಏನು ಹುಟ್ಟಿರ್ತಾವಲ್ಲ ಸರ್ ಕರುಗಳು, ಅವುಗಳ ಕರುಗಳು ಹೆಚ್ಚಿನ ಹಾಲಿನ ಇಳುವರಿಯನ್ನ ಉತ್ಪಾದನೆ ಮಾಡತಕ್ಕಂತಹ ಕೆಪಾಸಿಟಿಯನ್ನು ಹೊಂದಿರ್ತಾವೆ. ಆದ್ದರಿಂದ ದೇಶೀ ತಳಿಗಳ ಉನ್ನತೀಕರಣಕ್ಕಾಗಿ ಉತ್ತಮ ತಳಿಯ ವೀರ್ಯವನ್ನು ಬಳಸುವುದು ಅವಶ್ಯವಾಗಿದೆ. ಅದಕ್ಕೆ ನಾವು ಇವನ್ನು ಮಾಡ್ತೇವೆ ಸರ್. ಮುರ್ರಾ ತಳಿ ಏನಿದಲ್ಲ, ಇದು ಮುಖ್ಯವಾಗಿ ಪಂಜಾಬ್ ಹಾಗೂ ಹರಿಯಾಣ ರಾಜ್ಯಗಳಲ್ಲಿ ಸಿಗತಕ್ಕಂತಹ ತಳಿ ಸರ್. ಈ ಹರಿಯಾಣ ಮತ್ತು ಇದರಲ್ಲಿ ಬಹಳಷ್ಟು ಎಮ್ಮೆ ಮುಖಾಂತರ ಹೈನುಗಾರಿಕೆ ಮಾಡ್ತಾರೆ. ಹಾಲಿನ ಉತ್ಪಾದನೆಯಲ್ಲೂ ಬಹಳ ಚಲೋ ಸರ್ ಇದು. ಅಲ್ಲಿಂದ ಎಲ್ಲಾ ತಂದು ಎಮ್ಮೆಗಳನ್ನು ತಂದು ಕೊಡಕ್ಕಾಗುದಿಲ್ಲ, ಅದಕ್ಕೆ ಅದರ ವೀರ್ಯವನ್ನ ಬಳಸಿ ಎಲ್ಲ ರೈತರ ಮನೆ ಬಾಗಿಲಿಗೆ ನಾವು ವೀರ್ಯಗಳನ್ನು ಕೊಟ್ಟು ಕೃತಕ ಗರ್ಭಧಾರಣೆ ಮಾಡೋದ್ರಿಂದ ಹುಟ್ಟತಕ್ಕಂತಹ ಕರುಗಳಿಗೆ ಒಳ್ಳೆಯ ಹಾಲಿನ ಇಳುವರಿಯನ್ನ ನೀಡುವ ಒಂದು ಕಾರ್ಯಕ್ರಮ. ಅದಕ್ಕೆ ನಾವು ಸುರ್ತಿ ಮತ್ತು ಮುರ್ರಾ ಎಮ್ಮೆಗಳನ್ನು ಮಾರ್ತೀವಿ. ಈ ಮುರ್ರಾ ಎಮ್ಮೆ ಏನೈತಲ್ಲ ಸರ್, ಇದನ್ನ ತಳಿ ಉನ್ನತೀಕರಣಕ್ಕೆ ವಿದೇಶದವರು ಕೂಡ ತಗೊಂಡು ಹೋಗ್ತಾರೆ. ವಿದೇಶದವರು ಅಂತಂದ್ರೆ ಇಟಲಿ, ಈಜಿಪ್ತ್, ಬಲ್ಗೇರಿಯಾ, ಇಂಡೋನೇಷ್ಯಾ, ವಿಯೆಟ್ನಾಂ, ಮಲೇಷಿಯಾ, ಈ ದೇಶದ ಜನರು ಸಹಿತ ಈ ತಳಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯ ಲೋಕಲ್ ತಳಿಗಳ ಉನ್ನತೀಕರಣಕ್ಕಾಗಿ ಬಳಸ್ಕೋತಾರೆ ಸರ್. ಅಷ್ಟೊಂದು ಉತ್ಕೃಷ್ಟವಾದ ಒಂದು ತಳಿ ಇದು ಮುರ್ರಾ ತಳಿ. ಈ ತಳಿಯ ಬೀಜವನ್ನು ನಾವು ಮ್ಯಾಕ್ಸಿಮಮ್ 75-80% ಕೃತಕ ಗರ್ಭಧಾರಣೆ ಎಮ್ಮೆ ಕೃತಕ ಗರ್ಭಧಾರಣೆಗೆ ಇದೇ ತಳಿಯ ಒಂದು ವೀರ್ಯಕಡ್ಡಿಗಳನ್ನ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಸರ್. ಈಗ ಡಾಕ್ಟ್ರೆ, ಈಗ ಮುರ್ರಾ ಮತ್ತು ಸುರ್ತಿ ತಳಿ ಬಿಟ್ಟು ಬೇರೆ ಯಾವ್ದಾದ್ರು ಜಾನುವಾರುಗಳ ತಳಿಗಳನ್ನ ತಾವು ಪಾಲನೆ ಮಾಡ್ತಾ ಇದ್ದೀರಾ ಹೇಗೆ? ಮುರ್ರಾ ಮತ್ತು ಸುರ್ತಿ ಅಲ್ಲದೆ ಸರ್, ನಮ್ಮಲ್ಲಿ ಈಗ ಅಳಿವಿನಂಚಿನಲ್ಲಿರುವ ಕೃಷ್ಣಾ ವ್ಯಾಲಿ ಜಾನುವಾರುಗಳನ್ನ, ಅಂದ್ರೆ ಇದು ಆಕಳ ತಳಿ ಸರ್, ಕೃಷ್ಣಾ ವ್ಯಾಲಿ ಅಂತಂದು ಒಂದು ಆಕಳ ತಳಿ ಇದು. ಈ ಕೃಷ್ಣಾ ವ್ಯಾಲಿ ಆಕಳ ತಳಿಯನ್ನ ಇದು ನಶಿಸಿ ಹೊಂಟೈತಿ, ಇದು ಅಳಿವಿನಂಚಿನಲ್ಲಿದೆ. ಇದನ್ನ ನಾವು ಉಳಿಸುವುದಕ್ಕಾಗಿ, ದೇಶೀ ತಳಿಗಳನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ನಮ್ಮ ಕೇಂದ್ರದಲ್ಲಿ ಒಂದು ಘಟಕ ಇದೆ. ಆ ಘಟಕದಲ್ಲಿ ನಾವು ಸುಮಾರು 100 ಜಾನುವಾರುಗಳು, ಕೃಷ್ಣಾ ವ್ಯಾಲಿ ಜಾನುವಾರುಗಳನ್ನ ಅಂದ್ರೆ ಪ್ಯೂರಿಟಿ ಮೇಂಟೈನ್ ಮಾಡಕ್ಕೆ, ಆ ತಳಿ ಮೇಂಟೈನ್ ಮಾಡಬೇಕು, ಆ ತಳಿ ನಶಿಸಿ ಹೋಗಬಾರ್ದಂತಂದು ಸಂರಕ್ಷಣೆ ಮಾಡುವ ಕೇಂದ್ರವೂ ನಮ್ಮಲ್ಲಿದೆ. ಅದರಲ್ಲಿ ನಾವು ಕೃಷ್ಣಾ ತಳಿ ಆಕಳುಗಳನ್ನು ಸಾಕ್ತಾ ಇದ್ದೀವಿ ಸರ್. ಈ ಕೃಷ್ಣಾ ವ್ಯಾಲಿ ತಳಿ ಬಗ್ಗೆ ತಾವು ಹೇಳ್ತಾ ಇದ್ರಿ, ಇದರ ವೈಶಿಷ್ಟ್ಯತೆಗಳೇನು ಸರ್? ಕೃಷ್ಣಾ ವ್ಯಾಲಿ ಆಕಳು ತಳಿ ಇದೊಂದು ಪ್ಯೂರ್ ದೇಶೀಯ ತಳಿ. ಈ ಪ್ಯೂರ್ ದೇಶೀಯ ತಳಿ ಇದು ಕೃಷ್ಣಾ ವ್ಯಾಲಿಯ ಆಜುಬಾಜು ಇರತಕ್ಕಂತಹ, ಅಂದ್ರೆ ಕೃಷ್ಣಾ ನದಿಯ ಬಲದಂಡೆ ಮತ್ತು ಎಡದಂಡೆಯಲ್ಲಿ ಇರತಕ್ಕಂತಹ ಜಿಲ್ಲೆಗಳಲ್ಲಿ ಇದನ್ನ ಮೊದಲೇಕ ಸಾಕಾಣಿಕೆ ಮಾಡ್ತಾ ಇದ್ರು ಸರ್. ಈಗ ಬರಬರ್ತ ಈ ಕೃತಕ ಗರ್ಭಧಾರಣೆ ಮಾಡುವುದರಿಂದ ಹಾಲಿನ ಇಳುವರಿ ಹೆಚ್ಚಾಗಕ್ಕ ವಿದೇಶಿ ತಳಿಗಳನ್ನ ನಾವು ಏನ್ ತಂದ್ವಿ, ಈ HF ಜರ್ಸಿ ಕ್ರಾಸ್ ಮಾಡುವುದರಿಂದ ಇದು ಪ್ಯೂರ್ ಜಾನುವಾರುಗಳು ಉಳಿತಾ ಇಲ್ಲ ಸರ್. ಅಲ್ಲದೆ ಈಗ ಮಹಾರಾಷ್ಟ್ರದಿಂದ ಏನು ಈ ಕಿಲಾರಿ ಜಾನುವಾರುಗಳು ಬಂದವು, ಆ ಕಿಲಾರಿ ಜಾನುವಾರುಗಳೊಂದಿಗೆ ಇದನ್ನು ಕ್ರಾಸ್ ಮಾಡಿಸಿ, HF ಜರ್ಸಿಯೊಳಗೊಂದಿಗೆ ಕ್ರಾಸ್ ಮಾಡಿಸಿ, ಈ ಪ್ಯೂರ್ ತಳಿ ಉಳಿಲಾರ್ದಕ್ಕ ಇದು ನಶಿಸಿ ಹೋಗಬಾರದು ಅಂತಂದು ಇದನ್ನ ಸಂರಕ್ಷಣೆ ಮಾಡಾಕ ಕೃಷ್ಣ ವ್ಯಾಲಿ ಸಂರಕ್ಷಣಾ ಕೇಂದ್ರವನ್ನ ತೇಗೂರು ಕ್ಷೇತ್ರದಲ್ಲಿ ಮಾಡ್ತಾ ಇದೀವಿ. ಇದರಲ್ಲಿ ಇದು ಏನಂದ್ರೆ ಸರ್, ಇದು ಒಂದು ಉತ್ತಮ ಉಳುಮೆ ಮಾಡತಕ್ಕಂತಹ ಒಂದು ಜಾನುವಾರು, ಉಳುಮೆಗಾಗಿ ಬಳಸುವಂತಹ ಜಾನುವಾರು. ಇದು ಹಾಲಿನ ಇಳುವರಿ ಹೆಚ್ಚಿರುವುದಿಲ್ಲ ಸರ್. ಇದು 1.5 ರಿಂದ 2 ಲೀಟರ್ ಹಾಲು ಕೊಡಬೇಕಾದ್ರೆ ಬಹಳ ಅತಿ ಆಯಿತು. ಈ 1.5-2 ಲೀಟರ್ ಹಾಲು ಕಡಿಮೆ ಕೊಡುವುದರಿಂದ ಇದನ್ನ ಇದಕ್ಕೆ ಬಳಸ್ತಾರೆ, ಬೇಸಾಯ ಮಾಡಕ್ಕೆ, ಉಳುಮೆ ಮಾಡಕ್ಕೆ ರೈತರು ಬಳಸ್ತಿದ್ರು, ಸಣ್ಣ ರೈತರು. ಇದು ಕಪ್ಪು ಕಾಟನ್ ಸಾಯಿಲ್ ಏನಿರ್ತಲ್ಲ ಅಲ್ಲಿ ಬಹಳಷ್ಟು ಇದನ್ನು ಉಪಯೋಗ ಮಾಡ್ತಾ ಇದ್ರು. ಬಟ್ ಬೇರೆ ಬೇರೆ ಜಾನುವಾರುಗಳು ಇದರಿಂದ ಇದರದು ಸಂಖ್ಯೆಗಳು ಸುಮಾರು ಇಡೀ ದೇಶದಲ್ಲಿಯೇ ಪ್ಯೂರ್ 1,000 ದನಗಳು ಉಳಿದಿಲ್ಲ ಈಗ ಇಡೀ ದೇಶದಲ್ಲಿಯೇ. ಅದಕ್ಕೆ ಇದನ್ನ ಅಳಿವಿನಂಚಿನಲ್ಲಿ ಇರುವ ಒಂದು ಬ್ರೀಡ್ ಅಂತಂದು ತಳಿ ಅಂತ. ಕಪ್ಪು ಮಣ್ಣಿನಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾ ಇದ್ರು. ಕಪ್ಪು ಮಣ್ಣಿನಲ್ಲಿ ಯಾಕೆ ಹೆಚ್ಚು ಬಳಸ್ತಿದ್ರಪ್ಪ ಅಂತಂದ್ರೆ ಇದರದು ಗೊರಸುಗಳು ಬಹಳ ಸ್ಟ್ರಾಂಗ್ ಸರ್, ಒಳ್ಳೆ ಸ್ಟ್ರಾಂಗ್ ಅನಿಮಲ್. ಇದು ಕಪ್ಪು ಮಣ್ಣು ಲಗುನ ಹಸಿಯಾಗಿ ಬಿಡ್ತದೆ, ಹಸಿಯಾಗಿ ಕುಸಿದು ಬೀಳ್ತದೆ. ಆ ಸ್ಟ್ರಾಂಗ್ ಕಾಲ್ ಬೇಕು ಅದಕ್ಕೆ. ಇದು ಕಡಿಮೆ ವೇಟ್ ಬಟ್ ಸ್ಟ್ರಾಂಗ್ ಇರೋದ್ರಿಂದ ಇದನ್ನ ಉಳುಮೆಗೆ ಬಳಸ್ಕೊಳ್ತಾ ಇದ್ರು ಅವಾಗ. ಒಳ್ಳೆ ಉಳುಮೆ ಇದು, ಅದಕ್ಕೆ ಅದನ್ನ ಬಳಸ್ಕೊಂಡ್ರು ಅದನ್ನ ಪ್ಯೂರಿಟಿ ಮೇಂಟೈನ್ ಮಾಡಕ್ ನಮ್ಮಲ್ಲೇ ನಾವು ಈಗ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೇನಾದ್ರೂ ಚಟುವಟಿಕೆಗಳನ್ನ ತಾವು ತಮ್ಮ ಸಂವರ್ಧನಾ ಕೇಂದ್ರದಲ್ಲಿ ತೊಡಗಿಸಿಕೊಂಡಿದ್ದೀರಾ? ಮುಖ್ಯವಾಗಿ ಇದೇ ಸರ್. ಈಗ ನಮ್ಮ ಇನ್ನ ಚಟುವಟಿಕೆಗಳಂದ್ರೆ ಈಗ ಮುರ್ರಾ ಮತ್ತು ಸುರ್ತಿ ಆಯ್ತು ಸರ್, ಆಮೇಲೆ ಈಗ ಕೃಷ್ಣ ವ್ಯಾಲಿ ಜಾನುವಾರುಗಳನ್ನ ಸಾಕ್ತಾ ಇದೀವಿ. ಅದೇ ರೀತಿ 2022-23 ಸಾಲಿನಲ್ಲಿ ಉತ್ತರ ಕರ್ನಾಟಕದಲ್ಲಿಯ ಪ್ರಪ್ರಥಮ ಬಾರಿಗೆ ಸರ್ಕಾರಿ ಹಂದಿ ಉತ್ಪಾದನಾ ಘಟಕವನ್ನು ಸಹಿತ ತೇಗೂರು ಕ್ಷೇತ್ರದಲ್ಲಿಯೇ ಪ್ರಾರಂಭ ಮಾಡಿವೆ ಸರ್. ಇಲ್ಲೇ ನಾವು ಹಂದಿ ಉತ್ಪಾದನಾ ಘಟಕ ಮಾಡಿ ಈ ಭಾಗದ ಹಂದಿ ಉತ್ಪಾದಕರಿಗೆ, ಹಂದಿ ಫಾರ್ಮ್ ಮಾಡಿದಂತಹ ರೈತರಿಗೆ ಅಥವಾ ಹಂದಿ ಫಾರ್ಮ್ ಮಾಡಬೇಕನ್ನುವಂತಹ ಆಸಕ್ತಿ ಉಳ್ಳ ರೈತರಿಗೆ ಇದನ್ನ ಉತ್ತೇಜನ ಕೊಡಬೇಕು, ಅವರಿಗೆ ಒಂದು ಹಂದಿ ಮರಿಗಳನ್ನು ಪೂರೈಸಬೇಕು ಅನ್ನೋ ಒಂದು ಉದ್ದೇಶದಿಂದ ಉತ್ತರ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ ಒಂದು ಸರ್ಕಾರದಿಂದ ಹಂದಿ ಉತ್ಪಾದನಾ ಘಟಕ ಪ್ರಾರಂಭ ಮಾಡಿವೆ ಸರ್. ಅಂದ್ರೆ ರೈತರು ಸಮಗ್ರ ಕೃಷಿಯನ್ನ ಮಾಡ್ತಾ ಈ ಹಂದಿಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಅವರ ಉತ್ಪಾದನೆ ಜಾಸ್ತಿಯಾಗಿ ಲಾಭವನ್ನ ಗಳಿಸಬಹುದು. ಹೌದು ಸರ್, ಡಬ್ಲಿಂಗ್ ಇನ್ಕಮ್ ಸರ್. ಹೌದು ಸರ್, ಅದೇನು ತಪ್ಪಾಗಲಾರ ಸರ್ ತಾವು ಹೇಳಿದ್ದು. ಯಾಕಂದ್ರೆ ಸರ್ ಹಂದಿ ಒಳಗೆ ಇನ್ಕಮ್ ಒಂದು ಉತ್ತಮ ಐತಂದ್ರೆ ಅತಿಶಯೋಕ್ತಿ ಆಗುದಿಲ್ಲ. ಯಾಕೆ ಹೇಳ್ತೇನೆ ಕೇಳಿ ಸರ್. ಅಂದ್ರೆ ನಾವು ಹಂದಿ ಸಾಕಾಣಿಕೆದಾರರು ಹಂದಿ ಏನ್ ಬೆಳೆಸ್ತಾರಲ್ಲ, ಈ ಹೋಟೆಲ್ ವೇಸ್ಟ್, ಹಾಸ್ಟೆಲ್ ವೇಸ್ಟ್, ಆಮ್ಯಾಗ ವೆಜಿಟೇಬಲ್ ವೇಸ್ಟ್, ಫ್ರೂಟ್ ವೇಸ್ಟ್, ಎಲ್ಲಾ ವೇಸ್ಟ್ ಗಳನ್ನ ಹಾಕಿ ಇವುಗಳನ್ನ ಸಾಕಾಣಿಕೆ ಮಾಡೋದ್ರಿಂದ ಈ ಪಶು ಸಂಗೋಪನೆಯಲ್ಲಿ 100-75% ಖರ್ಚು ಬರೋದಂದ್ರೆ ಆಹಾರದ ಬರ್ತದೆ. ಆಹಾರದ ಖರ್ಚು ಅತಿ ಕಡಿಮೆ ಇರೋದ್ರಿಂದ ಇದು ವೇಸ್ಟ್ ಅನ್ನು ತಿಂದು ಫುಡ್ ಕನ್ವರ್ಷನ್ ಕೆಪಾಸಿಟಿ ಅಂದ್ರೆ ಆಹಾರವನ್ನು ತಿಂದು ಅದನ್ನ ಮಾಂಸವನ್ನಾಗಿ ಪರಿವರ್ತಿಸುವ ಕೆಪಾಸಿಟಿ ಅತಿ ಹೆಚ್ಚು ಇರೋದ್ರಿಂದ ಹಂದಿ ಒಳಗೆ ಸರ್. ಆದ್ರಿಂದ ಈ ಹಂದಿ ಸಾಕಾಣಿಕೆ ಮಾಡೋದ್ರಿಂದ ಏನಾಕತಿ, ಉತ್ತಮ ಬೆಳವಣಿಗೆ ಸರ್. ನೀವು ನಂಬುವುದಿಲ್ಲ, 8-10 ತಿಂಗಳ ಹಂದಿ 100 kg ವರೆಗೂ ತೂಕ ಬರ್ತದೆ ಸರ್. ಆದ್ರಿಂದ ಅತಿ ತೂಕ ಬಂದು ಇದು ಒಳ್ಳೆ ಪ್ರೋಟೀನ್ ಸೋರ್ಸ್ ಆಲ್ಸೋ ಸರ್. ಇದು ಒಂದು ಉತ್ತಮ ಪ್ರೋಟೀನ್ ಅನ್ನು ಒದಗಿಸತಕ್ಕಂತಹ ಆಹಾರಕ್ಕೆ ಯೋಗ್ಯವಾದ ಒಂದು ಪ್ರೋಟೀನ್ ಅನ್ನು ಇದು ನೀಡ್ತೈತಿ. ಚೀಪ್ ಪ್ರೋಟೀನ್ ಅಂದ್ರೆ ಕಡಿಮೆ ಬೆಲೆಯ ಪ್ರೋಟೀನ್ ಅನ್ನು ಉತ್ಪಾದಿಸುವ ಪ್ರಾಣಿ ಅಂದ್ರೆ ಹಂದಿ ಅಂದ್ರೆ ಅತಿಶಯೋಕ್ತಿ ಆಗುದಿಲ್ಲ ಸರ್. ತಾವು ಡಾಕ್ಟರ್ ಈಗ ಹಂದಿ ತಳಿ ಬಗ್ಗೆ ಮಾತನಾಡ್ತಾ ಇದ್ರಿ, ಹಂದಿಯ ಸಾಕಾಣಿಕೆ ಬಗ್ಗೆ ಹೇಳ್ತಾ ಇದ್ರಿ, ಯಾವ್ಯಾವ ತಳಿಗಳನ್ನ ತಾವು ತಮ್ಮ ಸಂವರ್ಧನಾ ಘಟಕದಲ್ಲಿ ಮಾಡ್ತಾ ಇದ್ರಿ ಸರ್? ನಮ್ಮ ಹಂದಿ ತಳಿ ಸಂವರ್ಧನಾ ಕೇಂದ್ರದಲ್ಲಿ ಮುಖ್ಯವಾಗಿ 3 ತಳಿಗಳನ್ನ ನಾವು ತಗೊಂಡ್ಬಂದೇವೆ. ಒಂದೇದ್ದು ಯಾರ್ಕ್ಷೈರ್ ಅಥವಾ ಲಾರ್ಜ್ ವೈಟ್ ಅಂತಾರೆ ಸರ್. ಇದು ವಿದೇಶಿ ತಳಿ ಸರ್, ವಿದೇಶಿ ತಳಿ. ಈಗ ನಮ್ಮಲ್ಲಿ ಲೋಕಲ್ ಏನ್ ಹಂದಿ ಸಾಕಾಣಿಕೆ ಮಾಡ್ತಾರ, ಇವು ಕರನ್ನು ಹಂದಿ ಅಡ್ಡಾಡ್ತಾವಲ್ರಿ, ಇಲ್ಲಿ ಬೀದಿಯಲ್ಲಿ ಅಡ್ಡಾಡುದು ಗಟ್ಟರದಲ್ಲಿ, ಆ ಹಂದಿ ಅಲ್ಲ ಸರ್. ಇವು ವಿದೇಶಿ ತಳಿಗಳು. ಈ ವಿದೇಶಿ ತಳಿಗಳನ್ನ ನಾವು ಇಲ್ಲಿ ತಂದು ಸಾಕಾಣಿಕೆ ಮಾಡುದು ಅಂದ್ರೆ ಏನಾಕೈತೆ ಅಂದ್ರೆ, ಈ ನಮ್ಮ ಲೋಕಲ್ ತಳಿಗಳನ್ನು ಉನ್ನತೀಕರಿಸುದು ಮತ್ತು ವಿದೇಶಿ ತಳಿಗಳನ್ನ ಸಾಕೋದ್ರಿಂದ ಸರ್ ಇವು ಹಾಕುವ ಮರಿಗಳ ಸಂಖ್ಯೆ ಹೆಚ್ಚಿರ್ತದೆ. ಆಮ್ಯಾಗ ತೂಕದ ಹೆಚ್ಚಳ ಆಗೋದು ಅಂದ್ರೆ ತೂಕ ಮಾಡಿಕೊಳ್ಳೋದು, ವೇಟ್ ಗೇನ್ ಮಾಡೋದು, ಇದು ತೂಕ ಹೆಚ್ಚಾಗೋದು, ಕೆಪಾಸಿಟಿನೂ ಬಹಳ ಚಲೋ ಇರ್ತದೆ. ಆದ್ರಿಂದ ಇವುಗಳನ್ನ ಸಾಕೋದು ಚಲೋ, ಅದನ್ನ ಇಲ್ಲಿ ರೈತರು ಮನವರಿಕೆ ಮಾಡಿಕೊಳ್ಳಿ ಅನ್ನೋ ಸಂಬಂಧ ನಾವು ತಂದೇವಿ. ಇದರಲ್ಲಿ ಯಾರ್ಕ್ಷೈರ್ ಮತ್ತು ಲಾರ್ಜ್ ವೈಟ್ ಅನ್ನೋದು ಒಂದು ತಳಿ, ಇದು ಇಂಗ್ಲೆಂಡ್ ದೇಶದ ತಳಿ ಸರ್. ಇದು ಆಮೇಲೆ ಡ್ಯೂರಾಕ್ ಅಂತ ಐತೆ, ಅದು ಅಮೆರಿಕದ ತಳಿ ಸರ್, ಡ್ಯೂರಾಕ್ ಅಂತಕ್ಕಂತಹದ್ದು. ಇನ್ನೊಂದು ಲ್ಯಾಂಡ್ರೇಸ್ ಅಂತ ಐತೆ, ಇದು ಡೆನ್ಮಾರ್ಕ್. ಇವು 3 ದೇಶದ ತಳಿಗಳನ್ನು ನಾವು ತಂದು ಇಲ್ಲಿ ಸಪರೇಟ್ ಆಗಿ ಮಾಡಿವಿ. ಆಮೇಲೆ ಇವುಗಳನ್ನ ಕ್ರಾಸ್ ಬ್ರೀಡ್ ಮಾಡಿಸ್ತೇವೆ ಸರ್. ಅಂದ್ರೆ ಕ್ರಾಸ್ ಅಂದ್ರೆ ಯಾರ್ಕ್ಷೈರ್ ಹೆಣ್ಣಿಗೆ ಡ್ಯೂರಾಕ್ ಗಂಡನ್ನ ಮಾಡೋದು, ಆಮ್ಯಾಗ ಲ್ಯಾಂಡ್ರೇಸಿಗೆ ಡ್ಯೂರಾಕ್ ಗಂಡನ್ನು ಬಳಸುವುದು, ಹಿಂಗೆ ಕ್ರಾಸ್ ಬ್ರೀಡ್ ಮಾಡೋದ್ರಿಂದನೂ ಉತ್ತಮ ಒಂದು ಮರಿಗಳ ಫಲವತ್ತತೆ ಬರ್ತದೆ ಸರ್. ಆ ಕಾರಣದಿಂದ ನಾವು ಈಗ ಮೂರು, ಮುಖ್ಯವಾಗಿ ಮೂರು ಸರ್, ಯಾರ್ಕ್ಷೈರ್, ಡ್ಯೂರಾಕ್ ಮತ್ತು ಲ್ಯಾಂಡ್ರೆಸ್ ಅಂತಕ್ಕಂಥ ವಿದೇಶಿ ತಳಿಗಳನ್ನ ನಮ್ಮ ಸಂಸ್ಥೆಯಲ್ಲಿ ಪಾಲನೆ ಮಾಡ್ತಾ ಇದ್ದೀವಿ ಸರ್. ಮತ್ತೆ ಇದಕ್ಕೆ ಮಾರುಕಟ್ಟೆ ಹೆಂಗೈತೆ ಅಂತ ಸರ್? ಈಗ ಈ ಹಂದಿ ತಳಿಗೆ, ಹಂದಿ ಮರಿಗಳಿಗೆ ಉತ್ತಮ ಬೇಡಿಕೆ ಇದೆ ಸರ್. ನಮ್ಮ ರೈತರು ಬಹಳಷ್ಟು ಜನ, ಯಾಕಂದ್ರೆ ಎಲ್ಲಾ ರೈತರು ಬ್ರೀಡಿಂಗ್ ಮಾಡಕ್ ಆಗೋದಿಲ್ಲ, ಸಂವರ್ಧನೆ ಮಾಡಕ್ ಆಗೋದಿಲ್ಲ. ಅಂದ್ರೆ ಗಂಡು ಹೆಣ್ಣು ತಂದು ಮರಿಗಳನ್ನು ಮಾಡಿಕೊಂಡು ಅವುಗಳ ಪ್ರೊಸೆಸ್ ಬಹಳ ದೂರ ಆಗಿಬಿಡ್ತದೆ. ಅದಕ್ಕೆ ಏನ್ ಮಾಡಿಬಿಡ್ತಾರೆ ಸರ್, ನಮ್ಮಲ್ಲಿ ಬೆಳೆದಂತಹ ಅಥವಾ ಯಾರು ಬ್ರೀಡರ್ಸ್ ಇರ್ತಾರಲ್ಲ ಅವರಲ್ಲಿ ಬೆಳೆದಂತಹ ಹಂದಿ ಮರಿಗಳು ಅಂದ್ರೆ ಎರಡರಿಂದ ಮೂರು ತಿಂಗಳು, ಮೂರು ತಿಂಗಳ ನಂತರದ ಮರಿಗಳನ್ನ ಅವರು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಹೋಗಿ ಮುಂದೆ ಆರು ಏಳು ತಿಂಗಳು ಸಾಕ್ತಾರೆ. ಇಲ್ಲಿ ನಾವು ಕೊಡಬೇಕಾದ್ರೆ 18-20 ಕೆಜಿ ತೂಕ ಇರ್ತದೆ, ಅದು 8 ತಿಂಗಳ ಅಥವಾ 9 ತಿಂಗಳ ಅನ್ನೋ ಅಥವಾ 80-100 ಕೆಜಿ ಬಂದ್ಬಿಡ್ತದೆ ಸರ್ ತೂಕ. ಆ ತೂಕದ ಹಂದಿಗಳನ್ನು ಮಾರಾಟ ಮಾಡೋದ್ರಿಂದ ಅವರಿಗೆ ಹೆಚ್ಚಿನ ಲಾಭ ಬರ್ತದೆ. ಈ ಹೆಚ್ಚಿನ ಲಾಭಕ್ಕಾಗಿ ಅವ್ರು ಎಲ್ಲಿ ಮಾಡ್ತಾರೆ ಅಂದ್ರೆ ಲೋಕಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಇರುವುದಿಲ್ಲ ಸರ್ ಅವರು. ಯಾಕಂದ್ರೆ ಈಗ ನಮ್ಗೆ ಗೋವಾ ಇದೆ ಇಲ್ಲಿ ನಿಯರ್ ಬೈ, ನಮಗೆ ಧಾರವಾಡಕ್ಕೆ ಗೋವಾ ಸಮೀಪ ಸರ್. ಈ ಧಾರವಾಡ, ಬೆಳಗಾವಿ ಸುತ್ತಮುತ್ತಲಿನವರು ಗೋವಾಕ್ಕೆ ಮಾರ್ತಾರೆ. ಆಮೇಲೆ ಹಾಸನ, ಮಂಡ್ಯದವರು ತಗೋತಾರೆ ಸರ್ ಹಂದಿ, ಅಲ್ಲೇ ಕನ್ಸಂಪ್ಷನ್ ಇದೆ. ಆಮೇಲೆ ಇಲ್ಲಿ ಏನಾದ್ರೂ ಎಕ್ಸಸ್ ಆತಂದ್ರೆ ಈವನ್ ಕೆಲವೊಂದು ಎಫ್ ಪಿ ಒ ಮಾಡ್ಯಾರ, ಆ ಎಫ್ ಪಿ ಒ ಮುಖಾಂತರ ಇವರು ನಾರ್ತ್ ಈಸ್ಟ್ ರಾಜ್ಯಗಳಿಗೂ ಸಹಿತ ಸರಬರಾಜು ಮಾಡ್ತಾರೆ. ಅಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ, ಪ್ರತಿಯೊಂದು ಫಂಕ್ಷನ್ ಹೆಂಗ ಆಗ್ತಲ್ಲ, ಆ ಎಲ್ಲಾ ಫಂಕ್ಷನ್ ಗಳಿಗೂ ಹಂದಿಯನ್ನು ಬಳಸ್ತಾರೆ ಸರ್. ಅಲ್ಲಿ ಹಂದಿಯನ್ನು ಮುಖ್ಯ ಆಹಾರ ಸರ್ ಅವ್ರದು. ನಾರ್ತ್ ಈಸ್ಟ್ ರಾಜ್ಯಗಳು ಅಲ್ಲಿಗೆ ತಗೊಂಡು ಹೋಗ್ತಾರೆ ಸರ್ ನಮ್ಮ ರೈತರು. ಅಲ್ಲಿ ತಗೊಂಡೋಗಿ ಉತ್ತಮ ಬೆಲೆಗೆ ಮಾರ್ಕೊಂಡ್ ಬರೋದ್ರಿಂದ ನಮ್ಗೆ ಈಗ ಮಾರ್ಕೆಟ್ ಸದ್ಯಕ್ಕಂಕರು ಯಾವುದೇ ಸಮಸ್ಯೆ ಇಲ್ಲ ಸರ್. ಬಹಳ ಒಳ್ಳೆ ಬೇಡಿಕೆ ಇದೆ, ಮತ್ತೆ ಹಂದಿ ಸಾಕಾಣಿಕೆದಾರರು ಒಳ್ಳೆಯ ಲಾಭವನ್ನು ಪಡಿತಾ ಇದ್ದಾರೆ. ಬೇಡಿಕೆಗೆ ತಕ್ಕಂಗೆ ಅದು ಲಾಭ ಹೆಚ್ಚಿರತ್ತೆ. ಒಂದು ಕೆಜಿಗೆ ಮಾಂಸಕ್ಕೆ ಎಷ್ಟದ ರೀ ಹಂದಿ ಸರ್? ಈಗ 700-730 ರೂಪಾಯಿ ಲೈವ್ ವೇಟ್ ಇದೆ ಸರ್ ತೂಕ. ಈಗ ಸದ್ಯಕ್ಕೆ ಮಾರ್ಕೆಟ್ ರೇಟ್ ಅನ್ನ ಸರ್, ಲೈವ್ ವೇಟ್ ಅಂದ್ರೆ ಪೂರ್ತಿ ಹಂದಿ ಮಾಂಸ ಬೇರ್ಪಡಿಸಿದ್ದಲ್ಲ, ಪೂರ್ತಿ ಹಂದಿನ 700 ಜೀವಂತ ಹಂದಿಯ ತೂಕ 700-730 ರೂಪಾಯಿ ಈ ಸದ್ಯದ ರೇಟ್ ಸರ್. ಬರ್ತಕ್ಕಂತ ಲಾಭ ನೋಡ್ರಿ ಸರ್. ಈಗ ಒಂದು 100 ಕೆಜಿದು ಒಂದು ಮನುಷ್ಯ ಒಂದು ಹಂದಿ ಮಾರ್ತಾನಂದ್ರೆ ಅವಂಗ ಪ್ರತಿ ಕೆಜಿಗೆ 700-730 20-23 ಸಾವಿರ ರೂಪಾಯಿ ರೇಟ್ ಬಂತ ಸರ್ ಅವ್. 23,000 ಅವ ಇನ್ವೆಸ್ಟ್ ಮಾಡಿದ್ರು 4-5 ಸಾವಿರ ರೂಪಾಯಿ ಮಾಡಿರ್ತಾನೆ. ಬಹಳ ಆದ್ರೆ ಅದಕ್ಕೊಂದು 5,000 ರೂಪಾಯಿ ಖರ್ಚು ಮಾಡಿದಂದ್ರು ಅದ್ರದ್ದು ಡಬಲ್ ಇನ್ಕಮ್ ಸರ್. 5-10 ಖರ್ಚು ಮಾಡಿದ್ದ ಅಂದ್ರೆ 20-23 ಸಾವಿರ ರೂಪಾಯಿ ಅಂದ್ರೆ ಮೋರ್ ದೆನ್ ಡಬಲ್ ಅದು ಇನ್ಕಮ್ ತಗೋತಾರೆ. ಆದ್ರಿಂದ ಇದು ಮಾರುಕಟ್ಟೆ ಬೆಲೆ ಚಲೋ ಐತೆ ಸರ್. ಇದ್ರದ್ದು ಮಾರುಕಟ್ಟೆ ಬೆಲೆ ಚಲೋ ಐತೆ. ಹೌದು, ಜಾನುವಾರುಗಳನ್ನ ತಾವು ಇಲ್ಲಿ ಪಾಲನೆ ಮಾಡ್ತಾ ಇದ್ದೀರಿ, ತಳಿಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀರಿ. ಈ ಎಲ್ಲಾ ತಳಿಗಳಿಗೆ ಅಂದ್ರೆ ಮಧ್ಯಂತರದಲ್ಲಿ ಅವಕ್ಕೆ ರೋಗ ರುಜಿನಗಳು ಬಂದ್ರೆ ಯಾವ್ಯಾವ ಲಸಿಕೆಗಳನ್ನ ತಾವು ಹಾಕಿ ಸರ್? ಮುಖ್ಯವಾಗಿ ಈ ಜಾನುವಾರುಗಳಿಗೆ, ಜಾನುವಾರುಗಳನ್ನು ಎಮ್ಮೆ ಮತ್ತು ಆಕಳುಗಳಿಗೆ ನಾವು ಚಪ್ಪೆ ಬೇನೆ ಲಸಿಕೆ, ಗಂಟಲು ಬೇನೆ ಲಸಿಕೆ, ಆಮೇಲೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆ, ಮುಖ್ಯವಾಗಿ ಮೂರು ಲಸಿಕೆಯನ್ನು ಮಾತ್ರ ಹಚ್ಚಿ ಹಾಕಿಸ್ತೇವೆ ಸರ್. ಈ ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನ ವರ್ಷಕ್ಕೆ 2 ಸರಿಯನ್ನು ಹಾಕಿಸ್ತಾರೆ. ಯಾವಾಗ ಯಾವಾಗ ಹಾಕಬೇಕು ಅದನ್ನು? ಜನವರಿ ಮತ್ತು ಜುಲೈದಾಗ ಹಾಕ್ತಾರೆ ಸರ್. ಅದು ಶೆಡ್ಯೂಲ್ ಅದಾವು ಸರ್ಕಾರದಿಂದ, ಉಚಿತವಾಗಿ ಆ ಲಸಿಕೆಗಳು ಸಿಗ್ತಾವೆ. ಅವರು ಆ ಲಸಿಕೆ ಯಾವಾಗ ಶೆಡ್ಯೂಲ್ ಇರ್ತೈತಿ, ಮನೆ ಮನೆಗೆ ಬಂದು ಅದನ್ನ ದೊಡ್ಡ ಕ್ಯಾಂಪೇನ್ ಮಾಡಿ, ಈಗ ಮನ್ನೆರ ಮುಗಿಸ್ಯಾರ ನೋಡಿ ಸರ್ FMD ವ್ಯಾಕ್ಸಿನ್ ಅದು, ಪ್ರತಿಯೊಂದು ಹಳ್ಳಿಗಳಿಗೆ ಜಾನುವಾರುಗಳಿಗೆ ಮನೆ ಮನೆಗೆ ಹೋಗಿ ಹಾಕುವಂತ ಕಾರ್ಯಕ್ರಮ ಐತಿ. ಅದೇ ರೀತಿ ಚಪ್ಪೆ ಬೇನೆ ಗಂಟಲು ಬೇನೆ ಮಾಡ್ತಾರೆ ಸರ್. ಅದೇ ರೀತಿ ನಮ್ಮ ಹಂದಿಗಳಿಗೂ ಕೂಡ ನಾವು ಲಸಿಕೆ ಹಾಕಬೇಕಾಗತ್ತೆ ಸರ್. ಹಂದಿ ಸಾಕಾಣಿಕೆದಾರರು ಯಾರು ಇದ್ರೆ, ಕೇಳುಗರು ಇದ್ರಪ್ಪ ಅಂದ್ರೆ ಅವ್ರಿಗೂ ಕೂಡ ಅನುಕೂಲ ಆಕತಿ. ಏನಪ್ಪ ಅಂದ್ರೆ ಈ 14-21 ದಿವಸಕ್ಕೆ ನಾವು ಫಸ್ಟ್ ಅದಕ್ಕೆ ಸರ್ಕೋ ವೈರಸ್ ವ್ಯಾಕ್ಸಿನ್ ಅಂತ ಹಾಕ್ತಾರೆ ಸರ್, 14-21. ಇದು ನಮ್ಮಲ್ಲಿ ಬಹಳಷ್ಟು ವ್ಯಾಪಕವಾದ ರೋಗ ಅಲ್ಲ ಸರ್. ಇದು ಕೆಲವೊಂದು ಫಾರ್ಮ್ಗಳಲ್ಲಿ ಕಂಡು ಬರ್ತತಿ. ಯಾವ ಏರಿಯಾದಾಗ ಇರ್ತತಲ್ಲ ಅವರಷ್ಟೇ ಈ ವ್ಯಾಕ್ಸಿನ್ ಅನ್ನು ಬಳಸ್ತಾರೆ. ಇದು ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಲಭ್ಯ ಇದ್ದಿದ್ದಿಲ್ಲ, ಈಗ ಬೆಳವಣಿಗೆ ಬರ್ತಾ ಇದೆ. ಬಟ್ ಇದು ಎಲ್ಲಿ ಔಟ್ಬ್ರೇಕ್ ಇರ್ತತಿ, ಎಲ್ಲಿ ಬಹಳಷ್ಟು ಇನ್ಸಿಡೆಂಟ್ಗಳು ಇರ್ತಾವೆ, ಎಲ್ಲಿ ಸಂಭವನೀಯ ಜಾಗ ಇರ್ತತಲ್ಲ ಅಲ್ಲಿ ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಅದನ್ನ ಹಾಕಿಸುವ ಅವಶ್ಯಕತೆ ಇಲ್ಲ. ಆಮೇಲೆ ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಒಂದು ರೋಗ ಬರ್ತತಿ. ಈ ಕ್ಲಾಸಿಕಲ್ ಸ್ವೈನ್ ಫೀವರ್ ರೋಗಕ್ಕೆ 60 ದಿನಗಳ ನಂತರದ ಮರಿಗಳಿಗೆ ಇದನ್ನ ಲಸಿಕೆಯನ್ನು ಹಾಕ್ತಾರೆ ಸರ್ ಹಂದಿಗೆ. ಇದಾದ ಮೇಲೆ 80-90 ದಿವಸದೊಳಗೆ ಈ ಗಂಟಲು ಬೇನೆ ಅಂತ ಏನ ದನಕ್ಕೆ ಬರ್ತತಲ್ಲ, ಸೇಮ್ ಗಂಟಲು ಬೇನೆ ರೋಗ ಇದಕ್ಕೂ ಬರುವಂತ ಚಾನ್ಸಸ್ ಇರ್ತದೆ ಸರ್. ಅದಕ್ಕೆ ಈ ಗಂಟಲು ಬೇನೆ ಲಸಿಕೆಯನ್ನು ಸಹಿತ ನಾವು ಹಂದಿಗಳಿಗೆ ಹಾಕಿಸ್ಬೇಕಾಗತ್ತೆ. ಇದು ಅಲ್ಲದೆ ನಾವು 90-100 ದಿವಸದ ನಂತರದ ಮರಿಗಳಿಗೆ ಕಾಲು ಮತ್ತು ಬಾಯಿ ಬೇನೆ ಲಸಿಕೆ ಹಾಕ್ತೇವೆ ಸರ್. ಕಾಲು ಮತ್ತು ಬಾಯಿ ಬೇನೆ ಲಸಿಕೆಯನ್ನು ಹಾಕಿ ಇದನ್ನು ವರ್ಷಕ್ಕೆ 2 ಕೊಡುವಂತ ಅವ್ರು ರೈತರಿಗೆ ಸಲಹೆ ನೀಡ್ತೇವೆ ಸರ್ ವರ್ಷಕ್ಕೆ 2 ಸಲ. ಹೌದು ಡಾಕ್ಟರ್. ಈಗ ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ನಾಯಿ ಸಾಕುವಂತ ಪ್ರಿಯರು ಜಾಸ್ತಿ, ಮನೆ ಮನೆಗಳಲ್ಲಿ ಸಾಕ್ತೀವಿ. ಇವರು ಯಾವ ರೀತಿ ಲಸಿಕೆಗಳನ್ನು ಹಾಕಿಸ್ಬೇಕು ಸರ್, ನಾಯಿಗೆ ಮುಖ್ಯವಾಗಿ ಎರಡು ಲಸಿಕೆಯನ್ನು ಹಾಕ್ಸಬೇಕಾಗತ್ತೆ. ಅಂದ್ರೆ ಹುಚ್ಚು ನಾಯಿ ಕಡಿತ, ರಾಬಿಸ್. ಈ ರಾಬಿಸ್ ಅನ್ನೋ ರೋಗ, ಹುಚ್ಚು ನಾಯಿ ಕಡಿತ ಏನಿದಲ್ಲ, ಇದು ಬಹಳ ಡೇಂಜರ್ ರೋಗ ಸರ್. ಇದು ನಾಯಿ ಕಡಿತದಿಂದ ಬರ್ತದೆ. ಇವುಗಳಿಗೆ ಕನಿಷ್ಠ ವರ್ಷಕ್ಕೊಮ್ಮೆ ಆದ್ರೂ ನಾಯಿಗಳಿಗೆ ಇದನ್ನ ರಾಬಿಸ್ ಲಸಿಕೆಯನ್ನು ಹಾಕಿಸಲೇಬೇಕು ಸರ್. ಈ ರಾಬಿಸ್ ಲಸಿಕೆಯನ್ನು ಸಹಿತ ಸರ್ಕಾರದಿಂದ ಮುಕ್ತವಾಗಿ ಯಾವುದೇ ಚಾರ್ಜ್ ಮಾಡಲಾರದೆ ಸಂಸ್ಥೆಗಳಿಂದ ನಮಗ ರಾಬಿಸ್ ಲಸಿಕೆಯನ್ನ ನೀಡ್ತಾರೆ ಸರ್. ಸರ್ಕಾರ ಒದಗಿಸ್ತೈತಿ. ರೈತ ಬಾಂಧವರು ಹೋಗಿ ಅಲ್ಲೇ ಅದನ್ನ ರಾಬಿಸ್ ಲಸಿಕೆಯನ್ನು ಮಾತ್ರ ಹಾಕಿಸ್ಕೋಬೇಕು. ಮತ್ತ ನಾಯಿಯ ಒಂದು ಆರೋಗ್ಯ ರಕ್ಷಣೆನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರ್ತೈತಿ. ಅದಕ್ಕೂ ಕೆಲವೊಂದು ರೋಗಗಳದ್ದು ವ್ಯಾಕ್ಸಿನ್ ಬರ್ತಾವ, ಮಿಕ್ಸ್ಡ್ ವ್ಯಾಕ್ಸಿನ್ ಬರ್ತೈತಿ, ಪಾರ್ವೋ ಅಂತ ವೈರಸ್ ಬರ್ತೈತಿ, ಆಮೇಲೆ ಕೆನೈನ್ ಡಿಸ್ಟೆಂಪರ್ ಅಂತ ಬರ್ತಾವು. ಇವನ್ನೆಲ್ಲ ಕೂಡಿಸಿದ್ದು ಒಂದು ಏಳು ರೋಗಗಳಿಗೆ ಕೂಡಿಸಿದ್ದು ಒಂದು ರಾಬಿಪುರ್ ಸೆವೆನ್ ಅಥವಾ ಬೇರೆ ಬೇರೆ ಟ್ರೇಡ್ ಮಾರ್ಕ್ನಲ್ಲಿ ಲಸಿಕೆಗಳು ಸಿಗ್ತಾವೆ. ಅದನ್ನು ಸಹಿತ ವರ್ಷಕ್ಕೊಮ್ಮೆ ಹಾಕ್ಸೋದ್ರಿಂದ ನಾಯಿಗೆ ಬರುವ ರೋಗವನ್ನು ತಡೆಗಟ್ಟಬಹುದು, ಮತ್ತ ನಾಯಿಯಿಂದ ಹರಡತಕ್ಕಂತ ರಾಬಿಸ್ ರೋಗವನ್ನು ಸಹಿತ ತಡೆಗಟ್ಟಬಹುದು. ಆದ್ದರಿಂದ ಈ ಲಸಿಕೆಯನ್ನು ಹಾಕುವುದು ಸಹಿತ ಬಹಳ ಅವಶ್ಯಕತೆ ಐತೆ. ಡಾಕ್ಟರ್, ನಾಯಿಯಲ್ಲಿ ಬರ್ತಕ್ಕಂತ ಈ ರಾಬಿಸ್ ರೋಗ ಅಂದ್ರೆ ಯಾವುದೇ ಲಸಿಕೆಯನ್ನ ಹಾಕಿಸದೆ ಇರತಕ್ಕಂತ ನಾಯಿಗೆ ರಾಬಿಸ್ ಬಂದಂತ ನಾಯಿ, ಸಪೋಸ್ ನಮ್ಮ ಸಾಕು ಪ್ರಾಣಿಗಳನ್ನ ಅಂದ್ರೆ ದನಕರಗಳಿಗೆ ಇರ್ಬೋದು, ನೀವು ಹೇಳಿದ್ರೀಗ ಹಂದಿ ಸಾಕಾಣಿಕೆ ಇರ್ಬೋದು, ಈ ಹಂದಿಗಳಿಗಾತು ಎಮ್ಮೆಗಳಿಗಾತು ದನಕರಗಳಿಗೆ ಕಡಿದಾಗ ರಾಬಿಸ್ ಬರ್ತಕ್ಕಂತ ಲಕ್ಷಣ ಇದೇನಾ ಸರ್? ಸಾಕು ಪ್ರಾಣಿಗಳಲ್ಲಿ ರಾಬಿಸ್ ಬಂದಂತಹ ನಾಯಿ ಅಥವಾ ರಾಬಿಸ್ ರೋಗದಿಂದ ಪೀಡಿತವಾದಂತಹ ನಾಯಿ ಯಾವುದೇ ಜಾನುವಾರುಗಳಿಗೆ ಕಡಿದ್ರು ಅದರ ಜೊಲ್ಲು ಒಳಗ ಹೋತಪ್ಪ ಅಂದ್ರೆ, ಆ ಜೊಲ್ಲು ಏನಾದ್ರೂ ಕಾಂಟ್ಯಾಕ್ಟ್ ಬಂತು ಅಂದ್ರೆ, ಆ ಪ್ರಾಣಿಗೂ ಸಹಿತ ರೋಗ ಬರುವುದು ಖಚಿತ. ಈ ತರದ ಒಂದು ಸನ್ನಿವೇಶದಲ್ಲಿ ಈಗ ನಾವು ಹಂದಿಗಳನ್ನ ಸಾಕ್ತಾ ಇರ್ತೀವಿ, ತಾವು ಹೇಳದಂಗ ಕೋಣಗಳನ್ನ ಎಮ್ಮೆಗಳನ್ನ ಸಾಕೊಂಡು ಪಾಲನೆ ಮಾಡ್ತಾ ಇರ್ತೀವಿ, ಕಡದಂತ ಪ್ರಾಣಿಗಳಲ್ಲಿ ಮಾಂಸಕ್ಕಾಗಿ ಬಳಸ್ತಾರ, ಮಾಂಸಕ್ಕಾಗಿ ಬಳಸಿದಂತ ಸಮಯದಲ್ಲಿ ಮನುಷ್ಯರಿಗೆ ಹರಡ್ಬೋದಾ? ಒಂದು ಉತ್ತಮ ಕ್ವಶನ್ ಸರ್ ಇದು. ಇದು ಬಹಳಷ್ಟು ಜನರಲ್ಲಿ ಈ ಪ್ರಶ್ನೆ ಬರ್ತೈತಿ. ಯಾಕಂದ್ರೆ ಈಗ ಕಡದ ತಕ್ಷಣನೆ ಆ ರೋಗದ ಲಕ್ಷಣಗಳು ಕಂಡು ಬರೋದಿಲ್ಲ. ಅದು ಕಡದಂತ ಜಾಗದ ಮೇಲೆ, ಅದು ಇರತಕ್ಕಂತ ವೈರಸ್ ಮೇಲೆ ಡಿಪೆಂಡ್ ಇರ್ತೈತಿ. ಈಗ ಯಾವುದೇ ಒಂದು ಜಾನುವಾರಿಗೆ ಈಗ ಮೂಗು ಕಿವಿ ಗಂಟ್ಲ ಅಥವಾ ಮೊಕ್ಕದ ಸುತ್ತಲೂ ಏನಾದರೂ ಆ ನಾಯಿ ಬಲವಾಗಿ ಕಚ್ಚಿತ್ತು, ಅದರ ಜೊಲ್ಲು ಅಲ್ಲೇ ಹೋಗಿತ್ತಪ್ಪ ಅಂದ್ರೆ, ಆ ಜಾನುವಾರುಗಳಿಗೆ ಈ ರಾಬಿಸ್ ರೋಗ ಬರುವುದು ಬಹಳ ಫಾಸ್ಟ್ ಆಗುತ್ತೆ. ನಿಯರ್ ಟು ಬ್ರೇನ್ ಅನ್ನು ಇದು ಇರ್ತದೆ, ಈ ಮೆದುಳು ಮತ್ತು ಈ ಮೆದುಳು ಬಳ್ಳಿಯ ಸುತ್ತಮುತ್ತಲು ಏನಾದ್ರೂ ಕಡಿತಪ್ಪ ಅಂದ್ರೆ ಈ ರೋಗ ಬಹಳ ಫಾಸ್ಟ್ ಆಗಿ ಹರಡುತ್ತೆ. ಅಥವಾ ಕಾಲ ಬಾಲದ ಹತ್ರ ಏನಾದ್ರೂ ಕಡಿತಂದ್ರೆ ಈ ತೀವ್ರತೆ ಸ್ವಲ್ಪ ಕಡಿಮೆ, ಅಂದ್ರೆ ಬರ್ತೈತಿ ಆದ್ರೆ ಕಡಿಮೆ. ಇದು ಕಡದ ತಕ್ಷಣ ಗೊತ್ತಾತಂದ್ರೆ ನಮಗೆ ಪೋಸ್ಟ್ ಬೈಟ್ ಅಂದ್ರೆ ಕಡದ ನಂತರ ಲಸಿಕೆ ಹಾಕ್ಸುವ ಒಂದು ಅವಕಾಶನೂ ಐತಿ. ಜಾನುವಾರುಗಳಿಗೆ ಐತಿ, ಮನುಷ್ಯರಿಗೆ ಐತಿ. ಈಗ ಹೆಂಗ ಮನುಷ್ಯರಿಗೆ ಹೊಟ್ಟೆ ಸುತ್ತಲು ಮೊದ್ಲೇ ಕೊಡ್ತಿದ್ರು, ಈಗೆಲ್ಲ ಇಂಜೆಕ್ಷನ್ ಹೊರಗಡೆ ಮಾಡುವಂತ ಬಂದ್ಬಿಟ್ಟವು, ಭಯ ಪಡುವ ಅವಶ್ಯಕತೆನೆ ಇಲ್ಲ. ಅದೇ ರೀತಿ ನಾವು ಜಾನುವಾರುಗಳಿಗೆ ಕೊಡ್ತ ಪೋಸ್ಟ್ ಬೈಟ್ ಕಡದ ನಂತರ ಲಸಿಕೆ ಹಾಕ್ಸಿದ್ರೆ ಅದು 0 ಡೇದಾಗೊಂದು, 3rd ಡೇ, 0, 3, 7, 14, 21, ಆಮ್ಯಾಗ 90 ಡೇಸ್ಗೊಂದು ಹಾಕಿಸ್ಬಿಟ್ರೆ, 5-6 ಲಸಿಕೆಗಳನ್ನು ಅವನ್ನ ಹಾಕಿಸ್ಬಿಟ್ರೆ ಪೋಸ್ಟ್ ಬೈಟ್ ಲಸಿಕೆಗಳನ್ನು ಹಾಕಿಸಿದಾಗ ಸಹಿತ ಈ ರೋಗ ಹರಡುವ ಒಂದು ಶಕ್ಯತೆ ಕಡಿಮೆ ಆಗತ್ತೆ. ಇವುಗಳನ್ನ ತಾವು ಹೇಳಿದಂಗ ಈ ಮಾಂಸಗಳನ್ನ ಪೂರ್ತಿ ರೋಗ ಬಂದಂತಹ ಜಾನುವಾರುಗಳನ್ನ ಬಳಸಬಾರದು, ಇವನ್ನ ಬಳಸಬಾರದು. ಅಥವಾ ಈಗೇನ್ರ ನಾವು ಸಸ್ಪೆಕ್ಟ್ ಆತಪ್ಪ ನಾಯಿ ಬಂದು ಕಡಿದು ಹೋತು, ಇದರ ಹಾಲು ಇದನ್ನ ಬಳಸುನೋ ಬೇಡ ಅಂತ ಇರ್ತತಿ. ಹಾಲನ್ನ ಚೆನ್ನಾಗಿ ಕುದಿಸಿ ಆರಿಸಿ ಉಪಯೋಗ ಮಾಡೋದ್ರಿಂದ ಈ ರೋಗ ಏನು ಆ ಹಾಲಿನಾಗ ಕುದಿಸಿ ಆರಿಸಿದ ಹಾಲಿನಾಗ ಆ ರಾಬಿಸ್ ವೈರಸ್ ಬದುಕುದಿಲ್ಲ. ಮತ್ತೆ ಈ ಮಾಂಸನ ಅಷ್ಟೇ, ಈಗ ನಾವು ಚೆನ್ನಾಗಿ ಬೇಯಿಸ್ಬಿಟ್ಟು ತಿಂದ್ಬಿಟ್ರೆ ಬರಂಗಿಲ್ಲ ಅಂತ ಹೇಳ್ಬೋದಲ್ಲ? ಅಲ್ಲ, ಒಂದು ವೇಳೆ ಏನಾಗತ್ತಂದ್ರೆ ಈಗ ರಾಬಿಸ್ ಸಿಂಪ್ಟಮ್ಸ್ ಚಾಲುವಾದ್ಮ್ಯಾಗ ಅದು ಸತ್ತಪ್ಪ ಅಂದ್ರೆ ಆ ಸತ್ತ ಜಾನುವಾರುವಿನ ಮಾಂಸವನ್ನು ಬಳಸುವುದು ಯೋಗ್ಯವಲ್ಲ. ಅದು ಏನೋ ನಮಗೆ ಗೊತ್ತಿಲ್ಲ, ಬಳಸ್ಯಾರಪ್ಪ ಅದು ಮಾಂಸವನ್ನು ನಾವು ಚೆನ್ನಾಗಿ ಕುದಿಸಿ ತಿಂದ್ರೆ, ಅದು ಕುದಿಸಿ ತಿನ್ನೋದ್ರಿಂದ ನಮ್ಮ ಈ ಭಾರತೀಯ ಸಂಸ್ಕೃತಿ ಪ್ರಕಾರ ಏನ್ ಅಡಿಗೆ ಮಾಡ್ತಾರಲ್ರಿ, ಏನ್ ಕುದಿಸಿ ಕುದಿಸಿ ತಿಂತಾರಲ್ಲ ಮಾಂಸವನ್ನ, ಇದರಿಂದ ಆಲ್ಮೋಸ್ಟ್ 99% ಯಾವ್ದೇ ಬ್ಯಾಕ್ಟೀರಿಯಾ ರೋಗ ಇರ್ಲಿ ವೈರಸ್ ಹೋಗಿರ್ಲಿ ಸತ್ತ ಹೋಗ್ತಾವು. ಆದ್ರೆ ಅದನ್ನ ನಾವು ಅಡ್ವೈಸ್ ಮಾಡೋದಲ್ಲ, ಅಂದ್ರೆ ಯೋಗ್ಯ ಅಲ್ಲ. ಅಂದ್ರೆ ಸಿಂಪ್ಟಮ್ಸ್ ಬರ್ತಿರ್ತೈತಿ ಅಥವಾ ತನ್ನ ತ್ರಾಸನ್ನ ಅದು ಹೊರಗೆ ಹಾಕ್ತಿರ್ತೈತಿ, ಅದರಿಂದ ಸತ್ತಂತ ಜಾನುವಾರುಗಳ ಮಾಂಸವನ್ನು ಬಳಸಿ ಆಹಾರಕ್ಕಾಗಿ ಬಳಸುವುದು ಯೋಗ್ಯವಲ್ಲ. ರೋಗದಿಂದ ಬಳಲಿರತಕ್ಕಂತಹ ಜಾನುವಾರುವಿನ ಮಾಂಸವನ್ನು ಉಪಯೋಗಿಸಬಾರ್ದಂತ ಕೇಳ್ತೇವೆ. ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಈಗ ತಮ್ಮ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಏನಿದೆ, ಇದರ ಒಟ್ಟು ವಿಸ್ತೀರ್ಣ ಎಷ್ಟಿದೆ, ಇಲ್ಲಿ ಯಾವ್ಯಾವ ರೀತಿಯ ಘಟಕಗಳನ್ನ ಸ್ಥಾಪಿಸಿದ್ದೀರಿ? ಸರ್, ಇದು ನಮ್ಮ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಟೋಟಲ್ ವಿಸ್ತೀರ್ಣ, ಭೂ ವಿಸ್ತೀರ್ಣ 426 ಎಕರೆ ಸರ್. ಇದರಲ್ಲಿ ನಾವು 80 ಎಕರೆ ವಿಸ್ತೀರ್ಣವನ್ನ ಭಾರತೀಯ ಹುಲ್ಲುಗಾವಲು ಸಂಶೋಧನಾ ಕೇಂದ್ರಕ್ಕೆ ಲೀಸ್ ಆಗಿ ಕೊಟ್ಟಿದ್ದೇವೆ. ಈಗ ನಮ್ಮಲ್ಲಿ 326 ಎಕರೆ ಇದೆ. ಈ 326 ಎಕರೆಯಲ್ಲಿ 104 ಎಕರೆಯಷ್ಟು ಜಮೀನು ಏನಿದೆ ಅಲ್ಲ, ಇದು ಕೃಷಿಗೆ ಯೋಗ್ಯವಾಗೈತಿ. ಇಲ್ಲಿ ನಾವು ಮೇವಿನ ಬೆಳೆಗಳನ್ನು ಬೆಳಿತೀವಿ, ವಿವಿಧ ಮೇವಿನ ಬೆಳೆಗಳು. ನಮ್ಮ ಜಾನುವಾರುಗಳಿಗೆ ನಾವು ಇಲ್ಲೇ ಮೇವಿನ ಬೆಳೆಗಳನ್ನು ಬೆಳೆದು ನಮ್ಮ ಜಾನುವಾರುಗಳನ್ನು ಪಾಲನೆ ಮಾಡ್ತೀವಿ. ಇಲ್ಲೇ ಸೂಪರ್ ಹೈಬ್ರಿಡ್ ನೇಪಿಯರು, ಗ್ರೇಜಿಂಗ್ ಗಿನಿ, ಗಿನಿ ಗ್ರಾಸು, ಆಮ್ಯಾಗ COFS, ಆಮ್ಯಾಗ ಸೌತ್ ಆಫ್ರಿಕನ್ ಟಾಲ್, ಆಮ್ಯಾಗ ಜವಾರ್, ಸುಡಾನ್ ಗ್ರಾಸು ಮುಂತಾದ ಮೇವಿನ ಬೆಳೆಗಳನ್ನ ನಾವು ಈ ಭೂಮಿಯಲ್ಲಿ ಬೆಳೆದು ಇವುಗಳನ್ನ ನಾವು ಜಾನುವಾರುಗಳನ್ನು ಪಾಲನೆ ಮಾಡಕ್ಕೆ ಉಪಯೋಗ ಮಾಡ್ತೇವೆ. ನಾವು ಎಮ್ಮೆ ತಳಿ ಸಂವರ್ಧನಾ ಕೇಂದ್ರದಲ್ಲಿ ನಮ್ಮ ಜಾನುವಾರು ಪಾಲನೆ ಅಲ್ಲದ ಎರೆಹುಳು ಉತ್ಪಾದನಾ ಘಟಕ ಐತೆ. ಈ ಎರೆಹುಳು ಉತ್ಪಾದನಾ ಘಟಕದಿಂದ ಎರೆಹುಳು ಗೊಬ್ಬರವನ್ನ ನಾವು ಪರಿವರ್ತನೆ ಮಾಡಿ ಈ ಬಂದಂತ ಎರೆಹುಳು ಗೊಬ್ಬರವನ್ನ ನಮ್ಮ ಈ ಹುಲ್ಲು ಬೆಳೆಯುವುದು, ಮೇವು ಬೆಳೆಯುವ ಕಾರ್ಯಕ್ರಮಕ್ಕೆ ನಾವು ಉಪಯೋಗ ಮಾಡ್ಕೋತೀವಿ. ಬಟ್ ಇದೊಂದು ಪ್ರಾತ್ಯಕ್ಷತೆ ಇದೆ. ರೈತ ಬಾಂಧವರು ಯಾರು ನೋಡಿಲ್ಲ ಅವ್ರು ಬಂದು ಎರೆಹುಳುವನ್ನ, ಎರೆಹುಳು ಉತ್ಪಾದನಾ ಘಟಕವನ್ನು ಭೇಟಿ ಮಾಡಬಹುದು. ಇದಲ್ಲದ ಮೇವಿನ ಬೆಳೆಗಳ ಪ್ರಾತ್ಯಕ್ಷತೆ ಅಂದ್ರೆ ವಿವಿಧ ಮೇವಿನ ಬೆಳೆಗಳನ್ನ ನಾವು ಯಾವ ರೀತಿ ಬೆಳಿತೀವಿ ಅದನ್ನ ಪ್ರಾತ್ಯಕ್ಷತೆನೂ ಐತಿ. ನಾವು ಮೇವನ್ನು ಬೆಳಿತೀವಿ, ಅದನ್ನು ಬಂದು ರೈತರು ನೋಡ್ಕೊಂಡು ಹೋಗಬಹುದು. ನಾವು ಈವನ್ ರೈತ ಬಾಂಧವರಿಗೆ ಈ ಸೂಪರ್ ಹೈಬ್ರಿಡ್ ನೇಪಿಯರು, ಗ್ರೇಜಿಂಗ್ ಗಿನಿ, ಗಿನಿ ಗ್ರಾಸು ಇವುಗಳ ಒಂದು ಕಾಂಡ ಅಥವಾ ಬೇರನ್ನ ನಾವು ಅವರ ಮೇವು ಬೆಳೆಯಬೇಕಂದ್ರೆ ಅವ್ರಿಗೆ ನಾವು ನೀಡ್ತೇವೆ, ಕೊಡ್ತೇವೆ ಅವ್ರಿಗೆ ಕೊಡ್ತೇವೆ. ಇದಷ್ಟಲ್ದ ಯಾರಾದರೂ ಹೈನುಗಾರಿಕೆಯ ಕುರಿತು ಏನಾದರೂ ಮಾಹಿತಿ ಬೇಕಾತಪ್ಪ ಅಂತಂದ್ರೆ ನೀವು ನಮ್ಮ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರಕ್ಕೆ ಭೇಟಿ ಕೊಡ್ರಿ, ಅಥವಾ ಒಂದು ಪತ್ರವನ್ನು ಬರೆದ್ರೂ ಸಹಿತ ನಾವು ಅದಕ್ಕೆ ಉತ್ತರ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಕೊನೆಯದಾಗಿ ನಮ್ಮ ಕೇಳುವರಿಗೆ ಯಾವ ರೀತಿಯ ಸಲಹೆಯನ್ನು ತಾವು ಹೇಳ್ತೀರಿ? ಸರ್, ಎಮ್ಮೆ ತಳಿ ಸಂವರ್ಧನಾ ಕೇಂದ್ರ ಈ ತೇಗೂರು ಕ್ಷೇತ್ರದಲ್ಲಿ ನಾವು ಬೇರೆ ಬೇರೆ ತಳಿಗಳನ್ನ ಪಾಲನೆ ಮಾಡ್ತಾ ಇದ್ವಿ. ಮುರ್ರಾ ಎಮ್ಮೆ ಆಯ್ತು, ಸುರ್ತಿ ಎಮ್ಮೆ ಆಯ್ತು, ಕೃಷ್ಣ ವ್ಯಾಲಿ ಜಾನುವಾರುಗಳಾಯ್ತು, ಹಂದಿಗಳ ವಿದೇಶಿ ಹಂದಿಗಳನ್ನು ನಾವು ಸಾಕಾಣಿಕೆ ಮಾಡ್ತಾ ಇದ್ದೇವೆ. ರೈತರು ತಮ್ಮ ಅವಶ್ಯಕತೆ ಅನುಗುಣವಾಗಿ ಯಾವ ರೀತಿ ಶೆಡ್ಗಳನ್ನು ಕಟ್ಟಿಸ್ಬೇಕು, ಯಾವ ರೀತಿ ಯಾವ ಜಾನುವಾರುಗಳನ್ನು ಸಾಕಬೇಕು, ಆಮೇಲೆ ಯಾವ ಮೇವಿನ ಬೆಳೆಗಳನ್ನು ಹಾಕಬೇಕು, ಯಾವ ಮೇವಿನ ಬೆಳೆ ಎದಕ್ಕೆ ಒಳ್ಳೆಯದು, ಇದನ್ನೆಲ್ಲ ತಿಳ್ಕೊಂಡು ಆ ರೀತಿ ತಮ್ಮ ಎನ್ವಿರಾನ್ಮೆಂಟ್ ಇರ್ತದಲ್ಲ ಅದಕ್ಕೆ ಸೆಟ್ ಆಗುವಂತಹ ಜಾನುವಾರುಗಳನ್ನು ಸಾಕಾಣಿಕೆ ಮಾಡಿ ಪ್ರಯತ್ನ ಮಾಡಿ ಲಾಭವನ್ನು ಗಳಿಸಿ ಆರ್ಥಿಕವಾಗಿ ಸಬಲರಾಗಬೇಕಂತಂದು ನಾನು ಕೇಳುಗರಲ್ಲಿ ಹೇಳ್ತೇನೆ. ಡಾಕ್ಟರ್ ಅನಿಲ್ ಕುಮಾರ್ ಸೇಲ್ವಂತ್ ಮಠವರೇ, ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ತಮ್ಮ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರದಲ್ಲಿ ಆಗ್ತಕ್ಕಂಥ ಕಾರ್ಯಚಟುವಟಿಕೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಒದಗಿಸಿಕೊಟ್ರಿ. ಇಲ್ಲಿವರೆಗೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತು ನಮ್ಮ ರೈತ ಬಾಂಧವರ ಪರವಾಗಿ ನಮಸ್ಕಾರಗಳು, ಧನ್ಯವಾದ. ಸರ್ ನಮಸ್ಕಾರ, ಧನ್ಯವಾದಗಳು ತಮಗೂ ಕೂಡ. ಧಾರವಾಡ ಜಿಲ್ಲೆಯ ತೇಗೂರಿನ ಎಮ್ಮೆ ತಳಿ ಸಂವರ್ಧನಾ ಕೇಂದ್ರದಲ್ಲಿನ ಕಾರ್ಯಚಟುವಟಿಕೆಗಳು ಈ ಬಗ್ಗೆ ಅಲ್ಲಿನ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ಶೀಲ್ವಂತ ಮಠ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಈಗ ಕೇಳಿ ಕ್ಯಾರ್ಕೊಪ್ಪದ ಬಸಪ್ಪ ವಾಯಿಮುತ್ತಣ್ಣವರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಗಂಗಾ ಕಸ್ತೂರಿ ಭಟ್ಟ ಗಮಕಿ ಇಲ್ಲಿಂದಲೇ ಇಟ್ಟ ಗಂಗಾ ಕಸ್ತೂರಿ ಭಟ್ಟ ಶಿವ ಶಿವ ಸುಖವಿಲ್ಲ ಈ ಕಾಯವೋ, ನೆರೆದ ಸಂತೆ ಹರಿದ ಹೋಗುವುದು ಕಂಜ. ಪರಮ ಪಾವನ ಮೂರ್ತಿ ಗುರು ಶಂಭೋಲಿಂಗನ, ಪರಮ